ಆಕಾಶವಾಣಿ ಮಡಿಕೇರಿ. ಸಮಯ 6:50:32. ಈಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕೃಷಿಯಲ್ಲಿ ಅಭಿವೃದ್ಧಿಯಾಗಿರುವ ಶುಂಟಿಕೊಪ್ಪ ಸಮೀಪದ ಹರದೂರಿನ ಕುಂತೋಳಿ ಕೆ ಚಂಗಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಷೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ರೈತ ಬಾಂಧವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಕೆಳಗೆರೆ ಸೋಮವಾರಪೇಟೆ ತಾಲೂಕು ಶುಂಠಿಕೊಪ್ಪ ಸಮೀಪ ಇರುವ ಹರದೂರಿನ ಕುಂತೋಳಿ ಕೆ ಚಂಗಪ್ಪ ಅವರ ಕೃಷಿ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದೀವಿ. ಅದರಲ್ಲೂ ಅವರು ಅಡಿಕೆ, ಬಾಳೆ, ಕಾಫಿ, ಕಾಳುಮೆಣಸು ಇವನ್ನೆಲ್ಲ ಸಮ್ಮಿಶ್ರ ಮಾಡಿ ಕೃಷಿ ಮಾಡ್ತಾ ಇದಾರೆ. 18 ಎಕರೆ ತೋಟ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು. 1 ಎಕರೆ ಗದ್ದೆ ಇದೆ. 2-3 ಹಸುಗಳನ್ನು ಇಟ್ಕೊಂಡಿದ್ದಾರೆ. 74 ವರ್ಷ ವಯಸ್ಸಿನ ಚಂಗಪ್ಪನವರು ಈಗಲೂ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಚಂಗಪ್ಪನವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಓದಿದ್ದೇನು? ಆ ಕಾಲಕ್ಕೆ SLC ಓದಿದ್ದು. ಓಹೋ, ಎಲ್ಲಿ ವ್ಯಾಸಂಗ ಮಾಡಿದ್ರಿ? ಆಗ ಶಾಲೆ ಕಾಲೇಜುಗಳೆಲ್ಲ ದೂರದ ರೈತರಿಂದ ಇಲ್ಲಿ ನಮ್ಮ ಚೆನ್ನಮ್ಮ ಜೂನಿಯರ್ ಕಾಲೇಜ್ ಅಂತೇಳಿ ಆಗ ಹೊಸದಾಗಿ ಪ್ರಾರಂಭವಾಗಿತ್ತು. ಓಹೋ, ಅಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ನಂತರ ಮುಂದೆ ಓದ್ಲಿಕ್ಕೆ ಸೋಮವಾರಪೇಟೆ ಮಡಿಕೇರಿ ಹೋಗ್ಬೇಕಿತ್ತು. ಆ ಕಾಲಕ್ಕೆ ಅಷ್ಟು ನಮಗೆ ಅನುಕೂಲ ಇರಲಿಲ್ಲ. ಈಗಿನ ಹಾಗೆ ವಾಹನ ಸೌಕರ್ಯವಾಗಲಿ, ಆಗ ಊರೆಲ್ಲ ದೂರ ದೂರ ಇತ್ತು, ಇವತ್ತೆಲ್ಲ ಹತ್ತಿರ ಆಗಿದೆ ವಾಹನ ಸೌಕರ್ಯ ಇರೋದ್ರಿಂದ. ಹಾಗೆ ಅಲ್ಲಿಂದ ವಿದ್ಯಾಭ್ಯಾಸ ಮೊಟಕಗೊಳಿಸಿ ಹಿರಿಯರ ಆಸ್ತಿಯಲ್ಲಿ ದುಡಿಮೆಗೆ ಶುರು ಮಾಡಿದೆ. ಹಾಗೆ ಅಲ್ಲಿಂದ ಹಂತ ಹಂತವಾಗಿ ಒಂದೊಂದೇ ಕಾಫಿ ತೋಟ, ಗದ್ದೆ ಈ ತರ ಎಲ್ಲ ಕೃಷಿ ಮಾಡಿಕೊಂಡು ಬಂದಿದ್ದೇನೆ. ನೀವು ಕೃಷಿಗೆ ಬಂದಿದ್ದು ಎಷ್ಟನೇ ವಯಸ್ಸಿನಲ್ಲಿ? 17 ವರ್ಷಕ್ಕೆ ಕೃಷಿಗೆ ಬಂದಿದ್ದೆ. ಒಂದು ಒಳ್ಳೆ ವಯಸ್ಸು ಅದಲ್ವಾ? ವಿದ್ಯಾಭ್ಯಾಸ ಮುಗಿಸಿದ ಮರು ವರ್ಷವೇ ನಮಗೆ ಇದೇ ಕಷ್ಟವಾದ್ದರಿಂದ ನಮಗೆ ಬೇರೆ ಇಲ್ಲ, ಪಾಸ್ತಿ ಪಾಸ್ತಿ ಇರೋದ್ರಿಂದ ನೋಡ್ಕೊಳ್ಳೋರು ಇಲ್ಲ. ಅದೇ ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಯ್ತು, ಜೀವನೋಪಾಯಕ್ಕಾಗಿ ಮಾಡಲೇಬೇಕಾಯ್ತು. ಉದ್ಯೋಗದಲ್ಲಿ ತೊಡಗಿಕೊಂಡು ಇಂದಿನವರೆಗೆ ಅದನ್ನೇ ಮಾಡಿಕೊಂಡು ಬಂದ. ಆಗ ಬಂದಾಗ ಪರಿಸ್ಥಿತಿ ಹೇಗಿತ್ತೇಳಿ, ನಿಮ್ಮ ಕೃಷಿದು ಎಷ್ಟು ಜಮೀನಿತ್ತು, ತೋಟ ಇತ್ತು ಅಥವಾ ಹೇಗಿತ್ತು? ಆಗ ಕೃಷಿ ಜಮೀನು ಅಂತ ಹೇಳಿದ್ರೆ 7 ಎಕರೆ ಗದ್ದೆ ಇತ್ತು ನಮಗೆ. ಓಹೋ, ಅದು ಬಿಟ್ರೆ ಉಳಿದ ಜಮೀನೆಲ್ಲ ಕಾಡಾಗಿ ಇತ್ತು. ಹಾಗೆ ಬರೀ ಕೊಡಗಿನ ಹೆಚ್ಚಿನ ಸಣ್ಣ ರೈತರೆಲ್ಲ ಬರೀ ಭತ್ತದ ಕೃಷಿಯಲ್ಲಿ ಜೀವನ ಮಾಡ್ತಿದ್ರು. ಹಾಗೆ ನಾನು ಅದೇ ಕೃಷಿಯನ್ನ ಅವಲಂಬಿಸಿಕೊಂಡು ಕೃಷಿ ಮಾಡ್ತಾ ಬಂದೆ. ಕಾಫಿ ತೋಟ ಯಾವಾಗ ಶುರು ಮಾಡ್ಕೊಂಡ್ರಿ? ಸ್ಕೂಲ್ ಬಿಟ್ಟು 3ನೇ ವರ್ಷಕ್ಕೆ 70ನೇ ಇಸವಿಯಲ್ಲಿ ನಾನು ಕಾಫಿ ತೋಟ ಪ್ರಾರಂಭ ಮಾಡಿದ್ದು. ಹಾಗೆ ಕೈಯಲ್ಲಿ ಅಷ್ಟು ಹಣ ಇಲ್ಲ, ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪವಾಗಿ ಮಾಡ್ಕೊಂಡು ಮುಂದುವರಿಸಿಕೊಂಡು ಬಂದು ಇವತ್ತು ಸುಮಾರೆಲ್ಲ ಜಮೀನೆಲ್ಲ ಕಾಫಿ ತೋಟದಿಂದ ಕವರ್ ಆಗಿದೆ. ಆಗ ಅರೇಬಿಕಾ ಬೆಳೀತಾ ಇದ್ರೇನು ಅಲ್ವಾ? ಹೌದು, ಮೊದಲಿಗೆ ಅರೇಬಿಕಾ ಬೆಳೆಸಿದ್ದು. ಅದ್ರ ಹಾಗೆ ಒಂದು 10 ವರ್ಷದ ಬಳಿಕ ಆ ಕಾಲಕ್ಕೆ ನಮಗೆ ಅಷ್ಟು ಅನುಕೂಲ ಇಲ್ಲದ್ರಿಂದ ಅದರ ಶುಶ್ರೂಷೆ ಮಾಡ್ತದೆ. ಆದ್ರೆ ತುಂಬಾ ನಾಜುಕಾದ ಗಿಡಗಳದು, ಕಾಯಿಲೆ ಜಾಸ್ತಿ, ಅಷ್ಟು ಸೂಕ್ಷ್ಮವಾಗಿ ಬೆಳೆಸಬೇಕು. ಅದು ನಮಗೆ ಕಷ್ಟ ಕಾಲದಲ್ಲಿ ಸಾಧ್ಯವಾಗದೆ ಆ ಬೆಳೆ ನಮಗೆ ಕೈ ಕೊಡ್ತಾ ಬಂತು. ಅಂತವಾಗಿ ನಶಿ ಹೋಯ್ತು. ನಂತರ ನಾವು ಈ ರೋಗಷ್ಟಕ್ಕೆ ಬಂದೆವು. ಬೆಳೆ ಕಡಿಮೆ ಆದ್ರೂ ಗಿಡಗಳಿಗೆ ರೋಗ ಬಾಧೆ ಕಡಿಮೆ, ಮತ್ತೆ ಅದರ ಕೆಲಸ ಕಾರ್ಯಗಳ ಬಗ್ಗೆ ತುಂಬಾ ಸುಲಭದ ಕೆಲಸ ಅಂತ ಅನಿಸಿದಾಗ ಹಾಗೆ ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ಬಂದು ಇವತ್ತು ಅದರಲ್ಲೇ ನಾವು ಜೀವನ ಮಾಡುವಂತ ಒಂದು ಪರಿಸ್ಥಿತಿಗೆ ತಲುಪಿದ್ದೇವೆ. 18 ಎಕರೆ ತೋಟದಲ್ಲಿ ಅಡಿಕೆ ಯಾವಾಗ ಹಾಕೊಂಡ್ರಿ? ಪ್ರಾಯೋಗಿಕವಾಗಿ 2002 ನಾನು ಸ್ವಲ್ಪ ಗಿಡ ತಂದು ನಾನೇ ಮಾಡಿ ಬೆಳೆಸಿ 200 ಗಿಡ ಆ ಕಾಲಕ್ಕೆ ಮಾಡಿದ್ದು. ಆ ನಂತರ ಕೊಡಗಿನಲ್ಲಿ ಎಲ್ಲ ಅಡಿಕೆ ತೋಟಗಳ ಕೃಷಿ ಜಾಸ್ತಿ ಆಗ್ತಾ ಬಂದು ನನ್ನ ನೋಡಿಕೊಂಡು ಇವತ್ತು 1 ಎಕರೆ ಅಡಿಕೆ ತೋಟ ಮಾಡಿದ್ದೇನೆ. 5 ವರ್ಷದ ಗಿಡಗಳಿದೆ ನನ್ನಲ್ಲಿ. ಪ್ರತ್ಯೇಕವಾಗಿ 2 ಎಕರೆ ಅಡಿಕೆಯನ್ನ ಹಾಕೊಂಡಿದ್ರಿ, ಮತ್ತೆ ಕಾಫಿ ತೋಟದಲ್ಲಿ ಅಡಿಕೆನೂ ಇದೆ? ಇಲ್ಲ, ಕಾಫಿ ತೋಟದಲ್ಲಿ ಅಡಿಕೆ ಇಲ್ಲ. ಇಲ್ವಾ? ಕಾಫಿ ತೋಟದಲ್ಲಿ ಕರಿಮೆಣಸು, ಬಾಳೆ, ಕಿತ್ತಳೆ ಇತ್ಯಾದಿಗಳನ್ನು ಬೆಳೆಸಿದ್ದೇವೆ. ಸಪೋಟ ಇದೆ, ಬಟರ್ಫ್ರೂಟ್ ಇರಬೇಕಲ್ಲ, ಈ ತರ ಹಣ್ಣಿನ ಗಿಡಗಳೆಲ್ಲ ಬೆಳೆಸಿಕೊಂಡು ಅದೇ ಸ್ವಲ್ಪ ಸ್ವಲ್ಪ ಮನೆ ಖರ್ಚಿಗೆ ಬಂದವರಿಗೂ ಇಂಟ್ರೆಸ್ಟ್ ಕೊಡ್ಲಿಕ್ಕೆ, ಸ್ನೇಹಿತರಿಗೆ ಕೊಡ್ಲಿಕ್ಕೆ, ಹೀಗೆ ಪೈಸೆ ಹೊರತು ಮಾರುವಷ್ಟು ಇಲ್ಲ ನಮ್ಮಲ್ಲಿ. ಕಾಫಿ ಜೊತೆಗೆ ಬಾಳೆ ಇದೆ, ಕಾಳು ಮೆಣಸು ಇದೆ, ಕಿತ್ತಳೆ ಇದೆ. ಕಿತ್ತಳೆ ಇದೆ. ಕಿತ್ತಳೆ ಎಷ್ಟು ಮರಗಳಿದಾವೆ? ಕಿತ್ತಳೆ 150 ಮರಗಳಿದೆ. ಫಸಲು ಚೆನ್ನಾಗಿ ಬರ್ತಾ ಇದೆಯಾ? ಒಂದು ಕಾಲದಲ್ಲಿ ತುಂಬಾ ಕಿತ್ತಳೆ ಮರಗಳು ಇದ್ವು ನಮ್ಮಲ್ಲಿ, ನಾನು ಬೆಳೆಸಿದ ಮರಗಳು. ಅದನ್ನ ನಾನೇ ವಾಹನದಲ್ಲಿ ತಗೊಂಡೋಗಿ ಕೇರಳದಲ್ಲಿ ಮಾರಿ ಬಂದಿದ್ದೇನೆ, ಮೈಸೂರಲ್ಲಿ ಮಾರಿ ಬಂದಿದ್ದೇನೆ. ಆದ್ರೆ ಅದೆಲ್ಲ ರೋಗ ಬಾಧೆಯನ್ನು ಕಂಪ್ಲೀಟ್ ನಶಿ ಹೋಯ್ತು. ಪುನಃ ಅಭಿವೃದ್ಧಿ ಪಡಿಸಿ ಈಗ 150 ಮರಗಳಿದೆ ಅಷ್ಟೇ. ಅದು ನಮ್ಮ ಖರ್ಚಿಗೆ ಆಗತ್ತೆ ಅಷ್ಟೇ, ದೊಡ್ಡ ಫಸಲು ಬರ್ತಾ ಇಲ್ಲ. ಆದ್ರೂ ಇದೆ ಇದೆ ಇದೆ ಸಂಪೂರ್ಣವಾಗಿ ಇಲ್ಲ ಅನ್ನೋ ತರ ಏನಿಲ್ಲ. ಕೊಡಗಿನಲ್ಲಿ ಇರುವಂತ ಸಾಮಾನ್ಯ ಎಲ್ಲಾ ಬೆಳೆಗಳು ನಮ್ಮಲ್ಲಿ ಇವೆ. ಒಳ್ಳೇದು, ಒಳ್ಳೇದು. ಬಾಳೆ ಯಾವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ರಿ, ಮತ್ತೆ ಯಾವ್ದಾವ್ದು ಬಾಳೆ ಇದೆ ಹೇಳಿ? ಬಾಳೆ ಗಿಡಗಳಿಗೆ ದೊಡ್ಡ ಕೆಲಸಗಳೇನಿಲ್ಲ, ಕಾಫಿಗೆ ಮತ್ತೆ ಕರಿಮೆಣಸಿಗೆ ಏನ್ ಕೆಲಸ ಮಾಡ್ತಿದ್ವಿ ಆ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕೋದು ಮಾಡೋದು ಇತ್ಯಾದಿ ಮಾಡ್ತಾ ಇದ್ವಿ ಅಷ್ಟೇ. ಅದು ಅಷ್ಟೇ, ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಮಧ್ಯೆ ಮಧ್ಯೆ ಇರೋದು ತೋಟದ ಮಧ್ಯೆ ನೆರಳಿಗೆ ಅಂತ ಫಸ್ಟ್ ನೆಟ್ಟಿದ್ದು. ಅದು ಸ್ವಲ್ಪ ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ. ಅದು ಮನೆ ಖರ್ಚಿಗೆಲ್ಲ ಸಾಕು, ಬಂದವರಿಗೆ ಕೊಡ್ಲಿಕ್ಕೆ ಅಥವಾ ಸ್ನೇಹಿತರಿಗೆ ಕೊಡ್ಲಿಕ್ಕೆ ಹೀಗೆಲ್ಲ ಇದೆ ಅಷ್ಟೇ. ಅದೇ ಪ್ರಾರಂಭದಲ್ಲಿ ಬಾಳೆ ಬೆಳೆಯುತ್ತೆ, ಆಮೇಲೆ ಬೆಳೆದಂಗೆಲ್ಲ ಬೆಳೆದಂಗೆಲ್ಲ ಕಾಫಿಗೂ ಸಮಸ್ಯೆ ಮಾಡಬಹುದಲ್ವಾ? ಕಾಫಿ ತೋಟದ ಮಧ್ಯೆ ಬಾಳೆ ಇದ್ರೆ ಮುಂದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಬಾಳೆನು ಸ್ವಲ್ಪ ಕಡಿಮೆ ಮಾಡ್ತಾ ಬಂದು ಬರೀ ಕಾಫಿ ತೋಟ, ಕರಿಮೆಣಸು ತೋಟ ಇರುವುದು ಈಗ. ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ಒಂದು 25 ಕ್ವಿಂಟಲ್ ಅವರಿಗೆ ನಾನು ಕಾಳು ಮೆಣಸು ಬೆಳೀತಾ ಇದ್ದೇನೆ. ಸರಾಸರಿ 4-6 ವರ್ಷಗಳ ಒಂದು ಇಳುವರಿ ಅದೇ ತರ ಇದೆಯಾ ಅಥವಾ ಏನಾದ್ರೂ ವ್ಯತ್ಯಾಸ ಆಯ್ತಾ? ಕಾಳು ಮೆಣಸಿಗೆ ರೋಗ ಬಾಧೆ ಬಂದು ಸುಮಾರು 1/4 ತೋಟ ಹೋಗಿದೆ. ಆದರೂ ಹೆಚ್ಚು ಕಮ್ಮಿ ಅದೇ ಸರಾಸರಿಯಲ್ಲಿ ನಾನು ಇವತ್ತು ಕಾಳು ಮೆಣಸು ಬೆಳೀತಾ ಇದ್ದೇನೆ. ಕಾಫಿ ಅಷ್ಟೇ, ಒಂದು ವರ್ಷ ಕಡಿಮೆ ಆಗುತ್ತೆ, ಒಂದು ವರ್ಷ ಹೆಚ್ಚಾಗುತ್ತೆ. ಬೆಲೆಯಲ್ಲಿ ಕೂಡ ಏರುಪೇರು ಆಗಿ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೇನೆ. ಹೌದು, ಈಗ ಕಾಳು ಮೆಣಸು ರೋಗಕ್ಕೆ ತುತ್ತಾಯ್ತು ಅಂತ ಹೇಳಿದ್ರಿ, ಮತ್ತೆ ಹೋಗಿರೋ ಜಾಗದಲ್ಲಿ ಹೊಸ ಬಳ್ಳಿಯನ್ನ ಹಾಕಿ ಹೇಗೆ ಬೆಳೆಸ್ಕೊಂಡ್ರಿ? ಏನಾದ್ರೂ ಅಲ್ಲಿ ಉಪಚಾರ ಕೊಟ್ರೆ ಅಥವಾ ಏನ್ ಮಾಡಿದ್ರಿ? ಮುತುವರ್ಜಿತೆಯಿಂದ ಹೋದ ಮರಗಳಿಗೆ ಪುನಃ ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟರು ಕೂಡ ಅದ್ರೂ ಅಷ್ಟು ಹುಲ್ಸಾಗಿ ಬರೋದಿಲ್ಲ, ಆರಂಭದಲ್ಲಿ ನೆಟ್ಟಾಗೆ ನಂತರ ಬರೋದಿಲ್ಲ. ನಿಜ, ಅದರಿಂದ ಅದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಎವರೇಜ್ ಆಗಿ ಇಷ್ಟು ಫಸಲು ಬರ್ತಾ ಇದೆ ಅಷ್ಟೇ. ನಮ್ಗೆ 1-2 ಎಕರೆ ತೋಟ ಕ್ರಮಬದ್ಧವಾಗಿ ಮಾಡಿ 5 ವರ್ಷದಿಂದ ಮಾಡಿರುವುದು. ಒರಿಜಿನಲ್ ತೀರ್ಥಹಳ್ಳಿ ತಳಿಯನ್ನೇ ತಂದು ನೆಟ್ಟಿದ್ದೇನೆ. ಅದರ ಮಧ್ಯೆ ಡಾಫ್ ತಳಿಯ ಕಾಫಿ ಗಿಡಗಳನ್ನು ನೆಟ್ಟಿದ್ದೇನೆ, ಮತ್ತೆ ಅದರ ಮಧ್ಯೆ ಕಾಳು ಮೆಣಸಿನ ಗಿಡಗಳು ಕೂಡ ಇದೆ, ಮತ್ತೆ ಅದರ ಮಧ್ಯೆ ಕಿತ್ತಳೆ ಇದೆ, ಆಮೇಲೆ ಬೇರೆ ಹಣ್ಣಿನ ಗಿಡಗಳನ್ನ ನೆಟ್ಟಿದ್ದೇನೆ. ಒಟ್ಟಾರೆ ಆ 2 ಎಕರೆ ತೋಟದಲ್ಲಿ ಎಲ್ಲಾ ಗಿಡಗಳನ್ನು ನೆಟ್ಟು ಅದೊಂದು ತೋಟ ಅಂತ ವಯಸ್ಸಿನಲ್ಲಿ ಹೋಗಿ ನೋಡ್ಲಿಕ್ಕೆ ಅದೊಂದು ಸಂತೋಷದ ವಿಚಾರ ನನಗೆ. ಒಳ್ಳೆ ಮಾತು, ಒಳ್ಳೆ ಮಾತು. ಡಾರ್ಫ್ 2ನೇ ವರ್ಷದಿಂದ ಫಸಲು ಬರ್ಲಿಕ್ಕೆ ಶುರು ಆಯ್ತು. ಆಮೇಲೆ ಕಾಳು ಮೆಣಸು ಈ ವರ್ಷದಿಂದ ಪ್ರಾರಂಭ ಆಗಿದೆ, ಹಾಗೆ ಅಡಿಕೆ ಕೂಡ ಅಂಗಾರ ಬರ್ತಾ ಇದೆ. ಮುಂದಿನ ವರ್ಷದಿಂದ ಅದರಲ್ಲಿ ಫಸಲು ನಿರೀಕ್ಷೆ ಮಾಡಬಹುದು ಅಂತೇಳಿ ನನ್ನ ಒಂದು ಅನಿಸಿಕೆ. ಹಳೆ ಮರಗಳಿಂದ ನಿಮ್ಗೆ ಇಳುವರಿ ಸಿಗ್ತಾ ಇದಲ್ವಾ? ಹಳೆ ಮರಗಳಿಂದ 1 ಲಕ್ಷದವರೆಗೆ ಇಳುವರಿ ಬಂದಿದೆ ಈ ಸಾರಿ. ಅದಕ್ಕೂ ಕಾಳು ಮೆಣಸು ಹಬ್ಸಿದಿರ? ಕಾಳು ಮೆಣಸು ಅದರಲ್ಲಿ ಕೆಲವು ಮರಗಳಲ್ಲಿ ಇದೆ, ಕೆಲವು ಮರಗಳಲ್ಲಿ ಇಲ್ಲ. ಅದರಲ್ಲೂ ಬಿಟ್ಟಿದ್ದೇವೆ, ಪ್ರಯತ್ನ ಮಾಡಿದ್ದೇವೆ, ಆದ್ರೆ ಅಷ್ಟು ಬರಲಿಲ್ಲ. ಅದರಲ್ಲಿ ಕೆಲವು ಬಂದಿದೆ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಫಸಲು ಬರ್ತಾ ಇದೆ. ಕಾಫಿನ ಬೆಳೆ ಮಾಡ್ತೀರಾ, ಉಂಡೆ ಕಾಫಿ ಮಾಡಿ ಮಾರಾಟ ಮಾಡ್ತೀರಾ? ನಾವು ಉಂಡೆ ಕಾಫಿ ಮಾಡಿ ಮಾರೋದು. ಕಾಫಿ, ಕಾಳುಮೆಣಸು ಮತ್ತೆ ಸಣ್ಣ ಪುಟ್ಟ ಖರ್ಚಿಗೆ ಬಾಳೆ ಇದೆ, ಇನ್ನು ಬೇರೆ ಬೇರೆ ಹಣ್ಣಿನ ಮರಗಿಡಗಳಿದಾವೆ, ಅಡಿಕೆನು ಈಗ ಫಸಲು ಶುರುವಾಗಿದೆ. ಗದ್ದೆನು ಎಷ್ಟು? ಒಂದು ಎಕರೆ ಗದ್ದೆ ಮಾಡ್ತಾ ಇದ್ದೇನೆ. ಎಷ್ಟು ಇಳುವರಿ ಸಿಗ್ತಾ ಇದೆ, ಯಾವ ತಳಿ ಬೆಳೀತಾ ಇದೆ? ಎಕರೆಗೆ ಒಂದು 20 ಕ್ವಿಂಟಲ್ ಒಳಗೆ ಬರ್ತಾ ಇದೆ ನಮ್ಗೆ ಸರಾಸರಿ ಇಳುವರಿ. ಯಾವ ತಳಿಯನ್ನ ಹಾಕೊಳ್ತೀರಿ ಸಾಮಾನ್ಯವಾಗಿ? ನಾವು ಈ ಸರಿ ಧನು ಅಂತ ಹೇಳುವ ಒಂದು ಹೈಬ್ರಿಡ್ ತಳಿಯನ್ನು ಹಾಕಿದ್ದೇವೆ. ಓಹೋ, ಆಗಿಂದಾಗೆ ಬೇರೆ ಬೇರೆ ತಳಿಗಳನ್ನು ಹಾಕೊಳ್ತೀರಾ? ಹೌದು, 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ತಳಿಯನ್ನು ಚೇಂಜ್ ಮಾಡ್ತಾ ಇರ್ತೇವೆ. ಓಹೋ, ಹಾಗೆ ಈ ತನು ಪ್ರಾರಂಭ ಮಾಡಿ 2-3 ವರ್ಷಗಳಿಂದ ಅದನ್ನೇ ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಬೇರೆ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಬೇರೆ ಹೊಸ ಹೊಸ ತಳಿಗಳು ಬಂದಿದೆಯಲ್ಲ ಇವತ್ತು, ಹಾಗೆ ಪ್ರಯತ್ನ ಮಾಡುವ ಒಂದು ಅಭಿಪ್ರಾಯದಲ್ಲಿ ಇದ್ದೇನೆ. ನಿಜ. ಮನೆಯಲ್ಲಿ ಯಾರ್ಯಾರು ಇದ್ರಿ ಚಂಗಪ್ಪನವ್ರೆ? ನಾವೇ ಗಂಡ ಹೆಂಡತಿ ಇಬ್ಬರು ಇದ್ದೇವೆ, ಹಾಗೆ ಚಿಕ್ಕ ಮಗಳು ಮಗು ಇದ್ದಾರೆ. ಮನೆಯಲ್ಲಿ ಮಾಮೂಲಾಗಿ 3 ಜನ ಇದ್ದೇವೆ. ಈಗ ನಮಗೆಲ್ಲ ಹೆಣ್ಣು ಮಕ್ಕಳು ಆದ್ರಿಂದ ಮಕ್ಕಳನ್ನೆಲ್ಲ ಮದುವೆ ಮಾಡಿ ಎಲ್ಲ ಅವರವರ ಮನೆಯಲ್ಲಿ ಇದ್ದಾರೆ. ಒಟ್ಟು ಎಷ್ಟು ಮಕ್ಕಳು ನಿಮ್ಗೆ? ನಮಗೆ 4 ಜನ ಹೆಣ್ಣು ಮಕ್ಕಳು, ಎಲ್ಲರದು ಮದುವೆ ಆಗಿದೆ. ಓಕೆ, ಕಿರಿ ಮಗಳು ನಿಮ್ ಜೊತೆಗೆ ಇರ್ತಾರೆ? ಕಿರಿ ಮಗಳು ನಮ್ಮ ಜೊತೆಯಲ್ಲಿ ಇದ್ದಾಳೆ. ಅಳಿಯನು ನಿಮ್ ಜೊತೆಗೆ ಇರ್ತಾರೆ? ಅಳಿ ಕೆಲವು ದಿನಗಳು ಬರ್ತಾರೆ, ಕೆಲವು ದಿನ ಅವರ ಊರಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಜಮೀನು ಇರೋದ್ರಿಂದ ಜಮೀನು ಕೆಲಸ ಕಾರ್ಯಗಳು ನೋಡ್ಕೊಳ್ಬೇಕು. ಮಗಳು ಹಾಗೆ ಸ್ವಸ್ಥ ಅಂತ ಹೇಳಿ ನೋಡಿ, ಟಾಟಾ ಕಾಫಿ ಅವ್ರದ್ದು ಒಂದು ಶಾಲೆ ಇದೆ ನೋಡಿ, ಸುಂಟರ ಪದ ಹತ್ತಿರ, ಅಲ್ಲಿ ಅವಳು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ಅಲ್ಲಿ ಅವರ ಮನೆಯಿಂದ ಬಂದು ಹೋಗುವುದು ಕಷ್ಟ, ಹಾಗೆ ಮದುವೆ ಆಗ್ಲಿಕ್ಕೆ ಮೊದಲು ಇಲ್ಲೇ ಇದ್ದವಳು, ಈಗ ಇಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ, ಇಲ್ಲಿ ಮನೆಯಲ್ಲಿ ಇಲ್ಲೇ ಉಳ್ಕೊಂಡಿದ್ದಾರೆ. ಉಳಿದವರೆಲ್ಲ ದೂರ ಇದ್ದಾರೆ. ದನಕರುಗಳನ್ನ ಮೊದ್ಲಿಂದಲೂ ಸಾಕೊಂತ ಬಂದಿದ್ದೀರಲ್ವಾ? ನಮ್ಮ ತಾತನ ಕಾಲದಿಂದಲೂ ದನಕರುಗಳು ಸಾಕಿಕೊಂಡು ಬಂದಿದೆ. ನಾವು ಚಿಕ್ಕವರಿರುವಾಗ ತುಂಬಾ ದನಗಳಿದ್ವು, ಆಗ ಮೇಯಿಸಲಿಕ್ಕೆ ಪ್ರತಿಯೊಂದಕ್ಕೂ ತುಂಬಾ ಅನುಕೂಲತೆ ಇತ್ತು. ಎಲ್ಲ ಕಾಡಾಗಿತ್ತಲ್ಲ, ಎಲ್ಲ ಫಾರೆಸ್ಟ್ ಟೈಪ್ ಅಲ್ಲಿ ಎಲ್ಲ ಇತ್ತು. ಆದ್ರೆ ಇವತ್ತು ಕಾಫಿ ತೋಟಗಳಾಗಿ ಎಲ್ಲ ಭೂಮಿ ಕಮ್ಮಿ ಆಗ್ತಾ ಬಂತು, ಈ ತೋಟದೊಳಗೆ ದನ ಮೇಯಿಸಲಿಕ್ಕೆ ಕಷ್ಟ. ಅದಲ್ಲದೆ ನಮ್ದೊಂದು 3 ಎಕರೆ ಜಮೀನು ಆರಂಗಿ ಜಲಾಶಯದ ಮುಳುಗಿ ಅದು ನೀರೊಳಗೆ ಆಗಿ ಅಲ್ಲಿ ಕೂಡ ದನಕರುಗಳನ್ನ ಸಾಕುವುದೇ ದೊಡ್ಡ ಕಷ್ಟ ಆಗಿದೆ ಈ ಸರಿ. ಅದಲ್ಲದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿಯಿಂದ ಮಾರ್ಚ್ ವರೆಗೆ ನಮಗೆ ಆರಂಗಿ ನೀರು ಬಿಡ್ತಾ ಇದ್ರು, ಈ ಸರಿ ಬಿಡದೆ ನಮಗೆ ದನಕರುಗಳಿಗೆ ತುಂಬಾ ಕಷ್ಟ ಆಗಿದೆ. ಹಸಿರು ಇಲ್ಲವೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗಿದೆ. ಅದಲ್ಲದೆ ದನ ಸಾಕುವುದು ಕಷ್ಟ ಆಗಿದೆ ನಮಗೆ ಈಗ. ಹಾಗೆ ಒಂದು 3 ಹಸುಗಳು ಮನೆ ಖರ್ಚಿಗೆ ಅಂತ ಇಟ್ಕೊಂಡಿದೀವಿ. ನೋಡಿ ನೋಡಿ, ಅಂದ್ರೆ ಹಾರಂಗಿ ಹಿನ್ನೀರಿನಲ್ಲಿ ಹಸಿರು ಮೇವು ಸಿಗ್ತಿತ್ತು, ಈಗ ನೀರು ನಿಂತಿರೋದ್ರಿಂದ ಸಮಸ್ಯೆನೆ ಅಲ್ವಾ? ಸಮಸ್ಯೆ ಆಗಿದೆ. ಮಳೆಗಾಲದಲ್ಲಿ ಹೇಗೂ ಹಸಿರು ಸಿಗ್ತದೆ, ಈ ಬೇಸಿಗೆ ಕಾಲದಲ್ಲಿ ಹಿನ್ನೀರಿನಲ್ಲಿ ದೊಡ್ಡ ಗದ್ದೆಗಳು ಇಲ್ಲಿ. ನಿಜ. ಅದರಲ್ಲಿ ದನಗಳಿಗೆ ಒಳ್ಳೆ ಹುಲ್ಸಾದ ಹುಲ್ಲು ಸಿಕ್ಕಿ, ಆದ್ರೆ ಸರಿ ಅದು ಒಂದು ಸಮಸ್ಯೆ ತಲೆದೋರಿ. ಆ ಬಗ್ಗೆ ಪೇಪರ್ ಎಲ್ಲ ನೀವು ನೋಡಿರ್ಬೋದು, ಓದಿರ್ಬೋದು. ಹೌದು, ಬೇರೆ ಬೇರೆ ರೈತರು ಹೇಳ್ತಾ ಇದಾರೆ. ಯಾಕೆ ಹೀಗಾಯ್ತಂತ ಈ ಸಾರಿ? ಅದು ಏನು, ಅಲ್ಲಿ ನಾಲೆಯ ದುರಸ್ತಿ ಕಾರಣ. ಅದು ಅಲ್ಲದೆ ಈ ಸರಿ ಯಥೇಚ್ಛವಾಗಿ ಮಳೆ ನೋಡಿ, ಅದೇ ಸಮಸ್ಯೆಗಳು ಸ್ವಲ್ಪ ಕಾಲ ಇರ್ತವೆ ಮತ್ತೆ ಸರಿ ಹೋಗ್ತವೆ, ಕಾಯ್ಬೇಕು. ಹೌದು, ಸಹನೆಯಿಂದ ನಾನು ಕಾಯ್ಬೇಕಷ್ಟೇ. ನಿಜ ನಿಜ. ಈಗ ನೀವು 17ನೇ ವಯಸ್ಸಿನಲ್ಲಿ ಕೃಷಿಗೆ ಬಂದ್ರಿ, ನೋಡ್ತಾ ನೋಡ್ತಾನೆ ಬೆಳವಣಿಗೆ ಆಗಿದ್ರಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸಹ ಸುಧಾರಣೆ ಆಗಿದಾವೆ ಅಲ್ವಾ ಕೃಷಿಯಿಂದ? ತಕ್ಕ ಮಟ್ಟಿಗೆ ಸುಧಾರಣೆ ಆಗಿದ್ದೇವೆ. ಮಕ್ಕಳ ವಿದ್ಯಾಭ್ಯಾಸ, ತೋಟ ಕೃಷಿ, ಹೌದು ಮಕ್ಕಳ ಮದುವೆಗಳು, ಹೌದು ಇದೆಲ್ಲ ಮಾಡಿಕೊಂಡಿದ್ದೇವೆ. ಎಲ್ಲ ವ್ಯವಸಾಯದಿಂದ ಬಂದಿದ್ದೆ ಹೊರತು ನಾವು ಉದ್ಯೋಗಿ ಅಲ್ಲ ಅಥವಾ ಬೇರೆ ಲಾಭಭರಿತ ಯಾವುದೇ ವ್ಯಾಪಾರ ಇಲ್ಲ ನಮಗೆ. ಬರೀ ಕೃಷಿಯಲ್ಲೇ ಮುಂದೆ ಬಂದು ಇವತ್ತು ಅದೇ ಉಡ್ಲಿಕ್ಕೆ ಉಣ್ಲಿಕ್ಕೆ ತೊಂದರೆ ಇಲ್ಲ, ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ನಿಜ ಅಲ್ಲ, ಅದೇ ಬೇಕಾಗಿರೋದು. ಈಗ ಸಾಲ ಮಾಡ್ಲಿಲ್ಲ, ಸುಸ್ತ್ ಮಾಡ್ಕೊಳ್ಲಿಲ್ಲ, ಇದ್ದದ್ರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡ್ಕೊಂತ ಬಂದಿದ್ರೆ ನೆಮ್ಮದಿಯಾಗಿ ಇದ್ದೇವೆ. ಆರೋಗ್ಯ ಬಗ್ಗೆಯೂ ತೊಂದರೆ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ, ಆರೋಗ್ಯವಾಗಿದ್ದೆ. ನಿಜ. 74ನೇ ವಯಸ್ಸಿನಲ್ಲಿ ಈಗಲೂ ಲವ್ಲೌಕಿಯಿಂದ ಕೆಲಸಗಳನ್ನ ನಿಭಾಯಿಸಿಕೊಂಡು ಹೋಗ್ತದ್ರಿ? ಹೌದು, ಈಗಲೂ ಕೈಮುಟ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿರಲ್ವಾ? ಹೌದು, ಚಿಕ್ಕ ಪುಟ್ಟ ಕೆಲಸಗಳನ್ನ, ಕೆಲಸ ರೊಟ್ಟಿ ಮತ್ತೆ ಸಹಾಯಕ ರೊಟ್ಟಿ ಮಾಡ್ಲೇಬೇಕಾಗುತ್ತೆ, ಅವ್ರಿಗೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ, ಇದ್ರೆ ನಾವು ಅಲ್ಲಿ ಸರಿಯಾದ ಕೆಲಸ ಕಾರ್ಯಗಳು ನಡೆಯುವುದು. ನಿಜ ನಿಜ. ಅದೆಲ್ಲ ನೋಡ್ಕೊಳ್ಳಬೇಕಾಗುತ್ತೆ, ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ, ಮುಂದೆ ಗೊತ್ತಿಲ್ಲ. ಹೌದು, ಇರೋ ತನಕ ನಾವು ಆನಂದದಾಯಕವಾಗಿ ಪರಿಶ್ರಮದಿಂದ ಕಾಯಕವನ್ನು ಮಾಡ್ಕೊಂತ ಹೋಗ್ಬೇಕು, ಅದೇ ಜೀವನ. ಹೌದು ಹೌದು. ಈಗ ಹೀಗೆ ಎಷ್ಟು ಚೆನ್ನಾಗಿ ದುಡಿದಿದ್ದೀರ ಅಂತ ಹಿಂದಿನ ವರ್ಷಗಳ ಒಂದು ನೆನಪನ್ನ ಮಾಡ್ಕೊಂಡ್ರೆ ಸಂತೋಷ ಆಗ್ತದೆ, ಖುಷಿ ಆಗ್ತದೆ ಅಲ್ವಾ? ಯಾವುದೇ ದುರಭ್ಯಾಸ ಇಲ್ಲ, ಯಾವುದೇ ದುರಾಸೆಗಳಿಲ್ಲ, ಒಂದು ಜೀವನ ನೋಡಿ, ಅದೇ ಇದ್ರದಲ್ಲಿ ಸಂತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದೇವೆ. ಎಷ್ಟೋ ಕಡೆಗೆ ದುಡ್ಡಿದೆ ಆದ್ರೆ ನೆಮ್ಮದಿ ಸಂತೋಷ ಇಲ್ಲ. ಹೌದು, ಎಲ್ಲರಿಗೂ ಬೇಕಾಗಿರೋದು ನೆಮ್ಮದಿ ಸಂತೋಷ ಅಲ್ವಾ? ಹೌದು, ನೆಮ್ಮದಿನೇ ಬಯಸುವುದು ಇವತ್ತು ನಾವು. ಹೌದು ಹೌದು. ಈಗ 3-4 ಹಸುಗಳು ಇಟ್ಕೊಂಡಿರ್ತೀರಿ, ಅದರ ಸಗಣಿನ ಯಾವ್ದಾದಕ್ಕೆ ಉಪಯೋಗಿಸ್ಕೊಳ್ತೀರಿ? ಸಗಣಿಯನ್ನ ನಾವು ಶೇಖರಣೆ ಮಾಡಿ ಅಡಿಕೆ ತೋಟಕ್ಕೆ, ಕಾಫಿ ತೋಟಕ್ಕೆ, ಗದ್ದೆಗೆ ಎಲ್ಲ ಉಪಯೋಗಿಸ್ಕೊಳ್ತಾ ಇದೀವಿ. ಅದು ಒಂದು ನಮಗೆ ಸಾವಯವ ಗೊಬ್ಬರ. ಗೋಬರ್ ಗ್ಯಾಸ್ ಏನಾದ್ರೂ ಇಟ್ಕೊಂಡಿದ್ದೀರಾ? ಗೋಬರ್ ಗ್ಯಾಸ್ ಇಟ್ಕೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಅದನ್ನ ನಿಲ್ಲಿಸಿ ಈಗ ಹೊಸದಾಗಿ ಗೋಬರ್ ಗ್ಯಾಸ್ ಅನ್ನು ಬಹಳ ವರ್ಷ ಉಪಯೋಗಿಸಿಕೊಂಡಿದ್ದೀರಿ? ಹೌದು, ಸುಮಾರು 2000 ಇಸವಿಯಿಂದ ಇತ್ತೀಚೆಗೆ 20ರವರೆಗೆ ಉಪಯೋಗಿಸಿಕೊಳ್ತಿದ್ದು. ಓಹೋ, ನೋಡಿ, ಅಲ್ಲಿ ಸ್ವಲ್ಪ ಹಳೇದಾಯ್ತು, ಸ್ವಲ್ಪ ಸಮಸ್ಯೆ ಆಯ್ತು, ಹಾಗೆ ಮತ್ತೆ ಅದನ್ನ ನಿಲ್ಲಿಸಿ ಇವತ್ತು ಹೊಸ ಯುಗಕ್ಕೆ ಬಂದಿದೀವಿ. ಕಾಲಕಾಲಕ್ಕೆ ತಕ್ಕಂತೆ ಏನನ್ನ ಸಮಸ್ಯೆ ಶುರುವಾಗ್ತವೆ ಮತ್ತೆ ಬದಲಾವಣೆಗಳಾಗ್ತವೆ, ಆ ಸುಧಾರಣೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ಆಕರ್ಷಣೆ ಮಾಡುತ್ತೆ ವ್ಯವಸ್ಥೆ ಅಲ್ವಾ? ಹೌದು, ಆಕರ್ಷಣೆ ಬರುತ್ತೆ. ದೊಡ್ಡ ಆಕರ್ಷಣೆಗೆ ಹೋದ್ರೆ ಅದು ಎಡೌಟ್ ಮಾಡ್ಕೊಳ್ಳುವ ಒಂದು ಸಂದರ್ಭ ಬರುತ್ತೆ ಅಂತ ಅನ್ನೋದು ಅನಿಸಿಕೆ. ನಿಜ ನಿಜ ನಿಜ. ಹಳ್ಳಿಯ ಬದುಕು ಚಂದ, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಪಟ್ಟಣಗಳಿಗೆ ಹೋಲಿಸಿದ್ರೆ ನಮ್ಮ ಬದುಕೆ ಚಂದ ಅಂತ ಅನಿಸ್ತಾ ಇದೆ ಅಲ್ವಾ. ಈಗ ಪಟ್ಟಣದಿಂದ ಬಂದವರು ನೆಂಟರಿಷ್ಟೆಲ್ಲ ಪಟ್ಟಣದಲ್ಲಿದ್ದಾರೆ, ಅವರ ಬದುಕು, ಅವರ ಯಾಂತ್ರಿಕ ಜೀವನ, ಅಲ್ಲಿಯ ಒಂದು ಮಾಲಿನ್ಯ ಇದೆಲ್ಲ ನೋಡಿದ್ರೆ ನಮ್ಮದು ಎಷ್ಟೋ ನೆಮ್ಮದಿ ಅಂತ ಅನಿಸ್ತದೆ. ಹುಡುಗರಿಗೇನ ಗೊತ್ತಿಲ್ಲ, ನಮ್ಮ ವಯಸ್ಸಿನವರಿಗೆ ಅಥವಾ ನನ್ನ ಸಮಕಾಲೀನವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ಒಳ್ಳೆ ಮಾತು, ಒಳ್ಳೆ ಮಾತು. ನಿಜ, ಸಿಟಿಗೆ ಹೋದವರು ಅಲ್ಲಿ ಆಗದೆ ಇಲ್ಲಿ ಹಳ್ಳಿಯಲ್ಲಿ ಜೀವನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಹೇಳಿ ಚಂಗಪ್ಪನವ್ರೆ, ನಮ್ಮ ಯುವಕರಿಗೆ, ಕೃಷಿಕರಿಗೆ ಕೃಷಿಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೂ ಅವಕಾಶಗಳು ಸಾಕಷ್ಟು ಇದಾವೆ, ಆದ್ರೆ ಒಂದು ಕಾರ್ಯತತ್ಪರತೆ ಬೇಕು, ಶಿಸ್ತು ಬೇಕು, ಚಟುವಟಿಕೆ ಇರಬೇಕು, ಆಮೇಲೆ ಕಷ್ಟಗಳನ್ನ ನಿಭಾಯಿಸಿಕೊಂಡು ಹೋಗ್ಬೇಕು. ಈ ತರದ ಸಂಗತಿಗಳನ್ನ ನಿಮ್ಮ ಅನುಭವದ ಒಂದು ವಿಚಾರಗಳನ್ನ ಹೇಳಿ. ಅದೇ, ಇವತ್ತು ಯುವಕರು ಓದಿ ಪಟ್ಟಣದ ಕಡೆ ಹೋಗ್ತಾ ಇದ್ದಾರೆ, ಅವರಿಗೆ ಅಲ್ಲಿಯ ಜೀವನ ಅಂತ ಖುಷಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ಬಣ್ಣದ ಬದುಕು, ಬಣ್ಣದ ಬದುಕಿನ ಒಂದು ಆಕರ್ಷಣೆಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಹಳ್ಳಿಗಳು ಮೂಲೆ ಗುಂಪಾಗ್ತಾ ಇದೆ. ಇವತ್ತು ಹಳ್ಳಿಗಳಲ್ಲಿ ಹಿರಿಯರೇ ಇರೋದು ಹೊರತು ಯುವಕರು ಯಾರು ಇಲ್ಲ. ಆದರೆ ನಮ್ಮ ಮೂಲ ಬೇರೆ ಇರೋದು ಹಳ್ಳಿಯಲ್ಲಿ, ಅದನ್ನ ಹುಡುಗರು ಇವತ್ತು ಮರೀತಾ ಇದ್ದಾರೆ. ಆದ್ರೆ ಹಳ್ಳಿಗಳಿಗೆ ಸರಿಯಾದ ಒಂದು ವ್ಯವಸ್ಥೆಗಳಿಲ್ಲ, ಸೌಕರ್ಯಗಳಿಲ್ಲ, ಅದು ಒಂದು ಅವರ ಒಂದು ಆಕರ್ಷಣೆ ಕಾರಣ ಅಂತ ಹೇಳ್ಬೋದು. ಅಲ್ಲ ಅಂದ್ರೆ ಎಲ್ಲ ಹೋಲಿಕೆ ಮಾಡ್ತಾರೆ ಪೇಟೆಗೆ ಹಳ್ಳಿಗೆ. ಈಗ ನೀವೆಲ್ಲ ಹಿಂದೆ ಇದ್ದಾಗ ವಾಹನಗಳು ಇರ್ಲಿಲ್ಲ, ರಸ್ತೆಗಳು ಸರಿ ಇರ್ಲಿಲ್ಲ, ಆದ್ರೂ ಆಸಕ್ತಿಯಿಂದ ನೀವು ಕೃಷಿಯಲ್ಲಿ ಕೆಲಸ ಮಾಡ್ಕೊಂತ ಬಂದ್ರಿ, ಬೆಳೀತಾ ಬಂದ್ರಿ ಅಲ್ವಾ? ಹೌದು. ಈಗೇನಿಲ್ಲ, ಫೋನ್ ಮಾಡಿದ್ರೆ ಮನೆ ಹತ್ರ ವಾಹನ ಬರ್ತವೆ. ಬರದಂತೆ ಮಕ್ಕಳು ಇವತ್ತು ಪೇಟೆ ಕಡೆ ಹೋಗ್ಲಿಕ್ಕೆ ಕಾರಣ ರೈತ ಬೆಳೆ ಬೆಳೀತಾನೆ, ಕಷ್ಟಪಟ್ಟು ಮಳೆ ಬಿಸಿಲು ಚಳಿ ಅಂತ ಹೇಳಿದ್ರೆ ಮಾಡ್ತಾನೆ. ಆದ್ರೆ ಕೈಗೆ ಬರುವ ಸಮಯದಲ್ಲಿ ಏನಾದೊಂದು ಅಡಾಪ್ಟ್ ಮಾಡಿಕೊಂಡು ನಾಶ ಆಗ್ತದೆ. ಕಾಡು ಪ್ರಾಣಿಗಳ ಹಾವಳಿಯೋ ಆಗುತ್ತೆ ಆಗುತ್ತೆ, ಮಳೆ ಕಡಿಮೆ ಆಗೋದು ಅಥವಾ ಹೆಚ್ಚಾಗೋದು, ಎಲ್ಲಾ ಬೆಳೆದು ಬಂದ ನಂತರ ಬೆಲೆ ಇಲ್ಲದೆ ಇರುವುದು, ಕೈಗೆ ಬಂದ ಬೆಳೆಗೆ ಬೆಲೆ ಇಲ್ಲ ಅಂತ ಆಗುವಾಗ ಮಾನಸಿಕವಾಗಿ ಅವನು ಕುಗ್ಗಿ ಹೋಗ್ತಾನೆ. ಹೌದು. ಈಗ ನೀವು ಕೃಷಿಗೆ ಬಂದಾಗ ಚಂಗಪ್ಪನವರೇ ಈ ಪರಿಸ್ಥಿತಿನೂ ಇತ್ತು ಅಲ್ವಾ? ಅದೇ, ಈ ಬೆಲೆ ಏರುಪೇರುಗಳು ಮತ್ತೆ ಸಮಸ್ಯೆಗಳು ಹಿಂದಿನಿಂದ ಇದಾವೆ, ಈಗಲೂ ಇದಾವೆ, ಮುಂದಿನೂ ಇರ್ತವೆ ಇರ್ತವೆ. ಮತ್ತೆ ಸೌಲಭ್ಯಗಳ ಕೊರತೆನೂ ಸಾಕಷ್ಟು ಇತ್ತು ಆಗಲ್ವಾ? ಸಾಕಷ್ಟು ಇತ್ತು, ಇವತ್ತು ಇದೆ ಹೆಚ್ಚು ಕಮ್ಮಿ. ಇವತ್ತು ಒಂದು ಲೆಕ್ಕದಲ್ಲಿ ನೋಡಿದ್ರೆ ರೈತನ ಬಗ್ಗೆ ಎಷ್ಟೇ ಇವತ್ತು ಸರ್ಕಾರಗಳು ಬಂದ್ರು, ಯಾರೇ ಏನ್ ಹೇಳಿದ್ರು, ಅಧಿಕಾರಿಗಳು ತುಂಬಾ ಹೇಳ್ತಾರೆ ಮಾಡ್ತಾರೆ, ಆದ್ರೆ ರೈತನ ಬದುಕಿಗೆ ಕಷ್ಟ ಆಗಿದೆ. ಅಲ್ಲ, ಕಷ್ಟ ಇದೆ, ಆದ್ರೂ ಅವಕಾಶಗಳು ಸಾಕಷ್ಟು ಇದಾವೆ, ನಾವು ಮುನ್ನುಗ್ಗಬೇಕಷ್ಟೇ. ಅವಕಾಶಗಳಿದೆ, ಹೌದು, ಅದನ್ನ ಉಪಯೋಗಿಸ್ಕೊಳ್ಬೇಕು. ಈಗ ನೀವು ಚಿಕ್ಕವರಿದ್ದಾಗ ಆಗ ವಾಹನಗಳು ಬೇಕಂದ್ರೂ ಕಷ್ಟ, ಎಷ್ಟೋ ಕಡೆಗೆ ಒತ್ಕೊಂಡು ಹೋಗ್ಬೇಕಾಗಿತ್ತು, ಆಮೇಲೆ ಎಷ್ಟೊಂದು ಸಮಯ ವಿನಿಯೋಗಿಸಿಕೊಂಡು ಸಾಗಿಸಿಕೊಂಡು ಹೋಗ್ಬೇಕಾಗಿತ್ತು. ಎತ್ತಿನ ಬಂಡಿಗಳಲ್ಲೇ ಎಷ್ಟೋ ಜನ 10-20 ಕಿಲೋಮೀಟರ್ ಗಟ್ಟಲೆ ಹೋಗಿ ಬಂದಿದ್ದಾರಲ್ವಾ? ಹೌದು. ಈಗೇನಿಲ್ಲ, ಫೋನ್ ಮಾಡಿದ್ರೆ ಮನೆ ಹತ್ರ ವಾಹನಗಳು ಬಂದು ನಿಂತ್ಕೊಂತವೆ ಅಲ್ವಾ? ಪ್ರತಿ ಮನೆಯಲ್ಲಿ ವಾಹನಗಳಿದೆ. ಹೌದೌದು, ಸೌಲಭ್ಯಗಳು ಇದಾವೆ, ಸಮಸ್ಯೆಗಳು ಇದಾವೆ. ಈಗ ಅದನ್ನ ನಿಭಾಯಿಸಿಕೊಂಡು ಒಂಥರ ನಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಚಾರಗಳನ್ನ ಗ್ರಹಿಸಿಕೊಂಡು ಅನುಷ್ಠಾನಕ್ಕೆ ತಂದ್ಕೊಂಡು ಹೋಗ್ಬೇಕು ಅಷ್ಟೇ. ಹೌದು. ಈಗ ನೋಡಿದ್ರೆ ಹಳ್ಳಿಗಳು ಈಗ ಪೇಟೆಗಳಾಗ್ತಾ ಇದಾವೆ. ಅದ ಅನುಕರಣೆ, ಕೃಷಿ ಕೆಲಸಕ್ಕೆ ಅವ್ರ ಮೈ ಬಗ್ಸ್ಲಿಕ್ಕೆ ಆಗ್ತಾ ಇಲ್ಲ. ಮಕ್ಕಳು ಹೆಚ್ಚಿಗೆ ಓದಿದ್ಮೇಲೆ ಹಳ್ಳಿಗಳಲ್ಲಿ ಉಳಿಲಿಕ್ಕೆ ಇಷ್ಟಪಡಲ್ಲ, ಉದ್ಯೋಗಕ್ಕೆ ಹೋಗ್ತಾರೆ, ಮತ್ತೆ ವಾಪಸ್ ಯಾವಾಗ ಬರ್ತಾರೋ ಗೊತ್ತಾಗುದಿಲ್ಲ. ಹೌದು, ಇವತ್ತು ಯುವ ರೈತರು ಅಂತ ಹೇಳಿ ಸಿಗೋದು ಕಷ್ಟ ಆಗಿದೆ. ಆದ್ರೂ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಕ್ಳಿಗೆ ಇವತ್ತು ಹಳ್ಳಿಗೆ ಹೋಗಿಕೊಂಡು ಏನೋ ಮಾಡ್ತಾ ಇದಾರೆ ಹೊರತು, ಈ ಸಮಯ ಆದ ತಕ್ಷಣ ಎಲ್ಲ ಖಾಲಿ ಮಾಡುವ ಪರಿಸ್ಥಿತಿ ಇದೆಯೇ ಅನಿಸ್ತಾ ಇದೆ. ಮತ್ತೆ ಪೇಟೆಯವರು ಒಬ್ಬೊಬ್ರು ಬರ್ತಾ ಇದಾರೆ ಹಳ್ಳಿಗೆ ಅಲ್ವಾ? ಹೌದು, ಬರ್ತಾ ಇದ್ದಾರೆ, ಅನುಕೂಲ ಇದ್ದವ್ರು ಬರ್ತಾ ಇದ್ದಾರೆ. ಹೌದು ಹೌದು, ನಿಜ. ಮತ್ತೆ ಬರೀ ಹಳ್ಳಿಯಲ್ಲಿ ನಾವು ಜೀವನ ಮಾಡ್ತೇನೆ ಅಂತ ಹೇಳಿದ್ರೆ ಕಷ್ಟ ಇದೆ ರೈತರ ಮಟ್ಟಿಗೆ ಹೇಳೋದಿದ್ದಾರೆ. ನಿಜ, ಕೃಷಿ ಕಾರ್ಮಿಕರು ಬೇರೆ ಉದ್ಯೋಗಸ್ಥರಿಗೆಲ್ಲ ಒಳ್ಳೆ ಬೇಕಷ್ಟು ಅವಕಾಶಗಳಿವೆ ಹಳ್ಳಿಯಲ್ಲಿ, ಎಲ್ಲಾ ರೀತಿಯಿಂದ ಇವತ್ತು ಹಳ್ಳಿ ಮುಂದುವರಿತಾ ಇದೆ. ಹೌದು, ಕಟ್ಟಡ ಕಾರ್ಮಿಕರು, ಇತರ ಕಾರ್ಮಿಕರು, ಬೇರೆ ಕೆಲಸದವರು, ಕೃಷಿ ಕಾರ್ಮಿಕರು, ಅವರೆಲ್ಲ ತುಂಬಾ ಮುಂದುವರೆದಿದ್ದಾರೆ. ಅಂದ್ರೆ ಪ್ರತಿಯೊಂದು ಕೃಷಿಯಲ್ಲಿ ಬರುವ ಉತ್ಪನ್ನಗಳು ಕೃಷಿಗೆ ಸಾಕಾಗುವುದಿಲ್ಲ, ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು. ತೋಟಕ್ಕೆ ಸುಣ್ಣ ಹಾಕ್ತೀರಾ? ಈ ವರ್ಷ ದರ್ದ ತೋಟಕ್ಕೆ ಸುಣ್ಣ ಹಾಕಿದ್ದೇನೆ. 2 ವರ್ಷ 3 ವರ್ಷಕ್ಕೊಂದ್ಸರಿ ಹಾಕ್ತೀರಾ ಅಥವಾ ಪ್ರತಿ ವರ್ಷನೂ ಕೊಡ್ತಾ ಬರ್ತೀರಾ? ಪ್ರತಿ ವರ್ಷವೂ ಒಂದೊಂದು ಭಾಗಕ್ಕೆ ಹಾಗೆ ಅದನ್ನ ಭಾಗ ಮಾಡಿಕೊಂಡು ಹಂತ ಹಂತವಾಗಿ ಒಂದೊಂದು ಭಾಗಕ್ಕೆ ಸುಣ್ಣ ಹಾಕ್ತಾ ಇದ್ದೇವೆ. ಸಗಣಿ ಗೊಬ್ಬರವನ್ನು ಕೊಡ್ತೀರಿ ತೋಟಕ್ಕಲ್ವಾ? ನಮ್ಮಲ್ಲಿದ್ದ ಸಗಣಿ ಗೊಬ್ಬರ ಮುಖ್ಯವಾಗಿ ಗದ್ದೆಗೆ ಹಾಕ್ತೇವೆ, ಉಳಿದಿದ್ದನ್ನ ಈಗ ಅಡಿಕೆ ತೋಟಕ್ಕೆ ಬಳಸ್ಕೊಳ್ತೇವೆ, ಮತ್ತೆ ಅಡಿಕೆ ತೋಟಕ್ಕೆ ಈ ಸರಿ ಹೊರಗಡೆಯಿಂದ ತಂದು ಹಾಕ್ಲಿಕ್ಕೆ ಉಂಟು. ಓಹೋ, ಆಮೇಲೆ ನೀರಾವರಿ ವ್ಯವಸ್ಥೆಗೆ ನಿಮ್ದಾದ ಒಂದು ಕ್ರಮ ಕೈಗೊಂಡಿದ್ದೀರಿ ಅಲ್ವಾ ತೋಟಕ್ಕಾಗಿ? ನೀರಾವರಿ ವ್ಯವಸ್ಥೆ ನಮಗೆ ತುಂಬಾ ಚೆನ್ನಾಗಿದೆ ನೋಡಿ, ಎರಡು ದೊಡ್ಡ ಕೆರೆಗಳಿವೆ. ಓ, ಮೀನ್ ಸಾಕ್ತೀರಾ? ಅದೇ ಮೀನ್ ಬಿಟ್ಟಿದ್ದೇವೆ, ಹಾಗೆ ಸಾಕ್ತಾ ಇದ್ದೇವೆ. ಅದಕ್ಕೆ ಏನಾದ್ರು ಚಿಕ್ಕ ಪುಟ್ಟ ತಿಂಡಿ ತರಕಾರಿ ಇಂಥ ಮೇವೆಲ್ಲ ಹಾಕಿ ಸಾಕ್ತಾ ಇದ್ದೇವೆ. ಓಹೋ, ದುಡ್ಡು ಕಂಡಿಲ್ಲ ಇನ್ನು, ಇಳುವರಿ ಬರ್ತಾ ಇದೆ, ಮಾರುವಷ್ಟು ಇಲ್ಲ ನಮಗೆ. ಹಾಗೆ ಹಾಗೆ, ಅದನ್ನೇ ಒಂದು ಉದ್ಯೋಗ ಅಂತ ಮಾಡ್ಕೊಳ್ಳಲಿಲ್ಲ. ಹೌದು, ಎಲ್ಲ ಇದೆ. ಹೌದು, ನೀವೆಲ್ಲ ಚೆನ್ನಾಗಿ ದುಡಿತಾ ಬಂದಿದ್ದೀರಿ, ಈಗ ಕಾರ್ಮಿಕರು ಬೇಕೇ ಬೇಕು. ಕಾರ್ಮಿಕರು ಬೇಕೇ ಬೇಕು, ಅವರಿಲ್ಲದೆ ನಮ್ಮ ಕೆಲಸ ನಡೆಯೋದೇ ಇಲ್ಲ. ಎಷ್ಟು ಜನ ಬರ್ತಾರೆ ಪ್ರತಿದಿನ ನಿಮ್ಮ ತೋಟದ ಕೆಲಸಗಳಿಗೆ? ನಮಗೆ ಬೇರೆ ದಿನಗಳಲ್ಲಿ ಒಂದು 5 ಜನ ಕೆಲಸಗಾರರು ಇದ್ದಾರೆ, ಮತ್ತೆ ಕೆಲವು ಹಂಗಾಮು ಕೆಲಸಗಾರಗಳಲ್ಲಿ ನಮ್ಮ ಕೆಲಸ ಮುಗಿಯುವವರೆಗೆ ಹೆಚ್ಚು ಜನಗಳನ್ನು ಸೇರಿಸಿಕೊಂಡು ಕೆಲಸ ಮುಗಿಸಿ ಅವರು ಹೋಗ್ತಾರೆ. ಹಾಗೆ ಹಂಗಾಮು ಕೆಲಸ ಅಂತ ಹೇಳಿದ್ರೆ ಕಾಫಿ ಕೊಯ್ಲು ಟೈಮ್ ಒಂದು, ಆಮೇಲೆ ಗದ್ದೆ ಕೊಯ್ಲು ಬಡಿಯೋದು ಇದೆಲ್ಲ ಮಾಡೋ ಟೈಮ್ ಒಂದು, ಮತ್ತೆ ಈಗ ಕರಿಮೆಣಸು ಕೊಯ್ಯೋ ಟೈಮು. ಈಗ ಕೆಲವು ಮುಖ್ಯವಾದ ಕೆಲಸ ಮಾಡುವ ಟೈಮಲ್ಲಿ ಬೇರೆ ಜನರನ್ನ ಹೊರಗಿಂದ ಕರೆಸಿ ಕೆಲಸ ಮಾಡಿಸಲೇಬೇಕಾಗುತ್ತೆ. ನಿಜ ನಿಜ, ಸ್ವಲ್ಪ ಕೂಲಿ ಎಲ್ಲ ಹೆಚ್ಚು ಕೊಡ್ಬೇಕಾಗುತ್ತೆ. ನಿಜ, ಜೀವನ ನಡೀತಾ ಇದೆ, ಮುಂದೆ ಗೊತ್ತಿಲ್ಲ. ಹೌದು, ಅದು ನೋಡಿ ಎಷ್ಟೋ ಜನ ಉದ್ಯೋಗಕ್ಕೆ ಹೋಗ್ಬೇಕಂದ್ರೂ ಆಗಿಲ್ಲ, ಭೂಮಿ ತಾಯಿಯ ಕೆಲಸಕ್ಕೆ ಬಂದಿದ್ದಾರೆ. ಎಷ್ಟೋ ಜನ ಕೃಷಿ ಮಾಡ್ಬೇಕಂತ ಆಸೆ ಇಟ್ಕೊಂಡ್ರು ಆ ಕಡೆ ಉದ್ಯೋಗಕ್ಕೆ ಹೋಗ್ಬಿಟ್ಟಿದ್ದಾರೆ, ಆಸೆ ಇದ್ರೂ ಕೃಷಿ ಕೆಲಸ ಮಾಡೋಕ್ಕಾಗಿಲ್ಲ. ಏನು ಒಂದು ನಿಮಗೆ ಈ ಕೃಷಿ ಒಲಿದಿದೆ, ಅದರಲ್ಲಿ ನೀವು ಕೆಲಸ ಮಾಡ್ಕೊಂತ ಬಂದಿದ್ದೀರಿ, ತೀರಾ ಹೊರೆ ಆಗಿಲ್ಲ ನಿಮಗೆ? ಸಾಲದಲ್ಲಿ ಸಿಕ್ಕಾಕೊಂಡು ತೊಂದರೆ ಮಾಡ್ಕೊಂಡು ಆಮೇಲೆ ದುಶ್ಚಟಗಳಿಗೆ ಬಲಿಯಾಗಿ ಏನಪ್ಪ ಈ ಬದುಕು ಅನ್ನೋ ಥರ ಏನಾಗಿಲ್ಲ, ನೆಮ್ಮದಿಯಾಗಿದ್ದೀರಿ. ಏರುಪೇರುಗಳು ಇದ್ದಿದ್ದೆ, ನೋವುಗಳು ಆಗಿಂದಾಗಿ ಕಾಡ್ತಾ ಇರ್ತವೆ, ಅದನ್ನ ನೆನಪು ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡ್ಬೇಕಲ್ವಾ? ಹೌದು ಹೌದು. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಚಂಗಪ್ಪನವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಕೇಳಿದ್ರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಶುಂಠಿಕೊಪ್ಪ ಬಳಿಯ ಹರದೂರಿನ ಕುಂತೋಳಿ ಕೆ ಚಂಗಪ್ಪ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. ಕಾಫಿ ಕಾಳುಮೆಣಸು ಮುಖ್ಯವಾದ ಬೆಳೆಗಳು, ಅಡಿಕೆಯನ್ನು ಹಾಕ್ಕೊಂಡಿದ್ದಾರೆ, ಭತ್ತವನ್ನು ಬೆಳೀತಿದ್ದಾರೆ, ಬಾಳೆ ಮತ್ತಿತರ ಬೆಳೆಗಳು ಇದ್ದಾವೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳಿ ಚಕ್ಕೇರ ಪಂಚಮ್ ತ್ಯಾಗರಾಜ್ ಅವರ ಧ್ವನಿಯಲ್ಲಿ ಈ ಮಣ್ಣು ಈ ಸೂರ್ಯ ಎಂಬ ಕೃಷಿ ಗೀತೆಯನ್ನು. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ. ಆರೋಗ್ಯಕರ ಬೆಳೆಗಳಿಗೆ ಬೇಕು ಕಾರ್ಯಗಳು ಹತ್ತಾರು, ಆರೋಗ್ಯಕರ ಬೆಳೆಗಳಿಗೆ ಬೇಕು ಕಾರ್ಯಗಳು ಹತ್ತಾರು, ಬೆಳೆಯಿರಿ ನಾಲ್ಕಾರು ಬೆಳೆಗಳನ್ನು ಕಾಣಿರಿ ಹತ್ತಾರು ಅನುಕೂಲವನ್ನು, ಬೆಳೆಯಿರಿ ನಾಲ್ಕಾರು ಬೆಳೆಗಳನ್ನು ಕಾಣಿರಿ ಹತ್ತಾರು ಅನುಕೂಲವನ್ನು, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ.

ಕೋವಿಡ್ 19 ನಿಯಂತ್ರಣ ಸಂಬಂಧ 12-14 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಮಡಿಕೇರಿ ಜಿಲ್ಲಾಸ್ಪತ್ರೆನ ಮಹಿಳಾ ಮತ್ತು ಮಕ್ಕಳ ವಾರ್ಡ್ನಲ್ಲಿ ಇಂದು ಚಾಲನೆ ಸಿಕ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕೂಡುಕೂಟಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೋಯವು, ಸುರುಳಿ ಕೋವಿಡ್ ಬಗ್ಗೆ ಹೆದರಿಕೆ ಆತಂಕದ ವಾತಾವರಣ ಇತ್ತು. ಈಗ ಲಸಿಕೆ ತಗೊಳ್ತಿರುವುದರಿಂದ ಹೆದರಿಕೆನ ವಾತಾವರಣ ಕಮ್ಮಿಯಾಯಿತು. ಆದರೂ ಕೋವಿಡ್ ನಿಯಂತ್ರಣ ಸಂಬಂಧ ಸರ್ಕಾರದ ನಿಯಮಗಳನ್ನ ಪಾಲಿಸುವುದು ಅಗತ್ಯ ಅಂತ ಹೇಳಿದರು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾತಾಡಿ, ಕೊರೋನಾ ಬಗ್ಗೆ ಭಯ ಬೇಡ, ಅರ್ಹತೆ ಇರುವವೆಲ್ಲವೂ ಲಸಿಕೆ ಪಡ್ಕೊಳ್ಳೋಕೂತ ಹೇಳಿದರು. ಜಿಲ್ಲಾ ಪಂಚಾಯತ್ ಸಿಇಒ ಭವನ್ ಸಿಂಗ್ ಮೀನಾ ಮಾತಾಡಿ, ಲಸಿಕೆ ಕೊಡುವ ಕಾರ್ಯಕ್ರಮ ಶುರುವಾಗಿ 1 ವರ್ಷ ಆಟು. ಕೊರೋನಾ ನಿಯಂತ್ರಿಸಕ್ಕೆ ಎಲ್ಲವರ ದೇಹಲಿ ವಿಟಮಿನ್ ಮತ್ತೆ ಪ್ರೋಟೀನ್ ಅಂಶಗ ಇರೋಕು, ಈ ಅಂಶಗ ಇದ್ದರೆ ವೈರಸ್ನ ನಿಯಂತ್ರಿಸಕೂತ ಹೇಳಿದರು. ಈ ಸಂದರ್ಭ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆರ್ ವೆಂಕಟೇಶ್, ಜಿಲ್ಲಾ ಲಸಿಕಾಧಿಕಾರಿ ಡಾ ಗೋಪಿನಾಥ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಪದವಿ ಸ್ನಾತಕೋತ್ತರ ಪದವಿ ಪ್ರವೇಶಕ್ಕೆ ಅರ್ಜಿ ಕರೆದಳು. ಕುಸಿರವು ಮಡಿಕೇರಿ ಪೇಟೆನ ಜೂನಿಯರ್ ಕಾಲೇಜು ಆವರಣದ ಪ್ರಾಥಮಿಕ ಶಾಲೆನ ಹಳೆ ಕಟ್ಟಡದಲ್ಲಿ ಇರುವ ಪ್ರಾದೇಶಿಕ ಕೇಂದ್ರದಲ್ಲಿ ಅರ್ಜಿ ಹಾಕಕ್ ಅರ್ಜಿ ಹಾಕಿಕೆ ಇದೇ 31 ಆಖೇರಿ ದಿನ ಅಟ್ಟುತ ಪ್ರಾದೇಶಿಕ ನಿರ್ದೇಶಕಿ ಮುಕ್ಕಟಿರ ಸ್ಮಿತಾ ಸುಬ್ಬಯ್ಯವು ತಿಳಿಸಿದಳು. ಮಾರ್ಚ್ 28 ಏಪ್ರಿಲ್ 11 ಮುಟ್ಟ ನಡೆಯಕ್ಕಿರುವ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಒಳ್ಳೆ ಶೈಕ್ಷಣಿಕ ಸಾಧನೆಗೆ ಶಿಕ್ಷಕರು ಮಕ್ಕಳಲ್ಲಿ ಪರೀಕ್ಷೆಯ ಬಗ್ಗೆ ಆತ್ಮವಿಶ್ವಾಸದೊಟ್ಟಿಗೆ ಅವರಲ್ಲಿ ಕಲಿಕಾ ಪ್ರೇರೇಪಣೆ ಬೆಳೆಸಕೂತ ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಸುರೇಶ್ ಅವರು ಹೇಳಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿನ ವತಿಯಿಂದ ಕೂಡಿಗಿನ ಆಂಜಲೇ ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಪೂರ್ವಭಾವಿಯಾಗಿ ಏರ್ಪಾಟು ಮಾಡಿದ್ದ ತಾಲೂಕು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಶೈಕ್ಷಣಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಇವು, ಶಿಕ್ಷಕರು ಮಕ್ಕಳ ಶಿಕ್ಷಣದ ಪ್ರಗತಿನೊಟ್ಟಿಗೆ ಪರೀಕ್ಷಾ ಸಮಯದಲ್ಲಿ ಯಾಗೋಳ್ನ ಕಲಿಕೆನೊಟ್ಟಿಗೆ ಆರೋಗ್ಯ ರಕ್ಷಣೆ ಬಗ್ಗೆ ಸನ್ನಾಗಿ ನಿಗಾ ವಹಿಸಕೂತ ಹೇಳಿದವು. ಮಕ್ಕಳಲ್ಲಿ ಸಹಜ ಮನಸ್ಥಿತಿಯಿಂದ ಪರೀಕ್ಷೆ ಬರೆಯಕ್ಕೆ ಆತ್ಮವಿಶ್ವಾಸ ತುಂಬಿಸಕೂತ ಹೇಳಿದವು. ಈ ಸಂದರ್ಭ ಕೂಡಿಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನಿರ್ದೇಶಕರಾದ ಜಿ ರಂಗಸ್ವಾಮಿ, ತಾಲೂಕು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಬಿಆರ್ ಕುಮಾರ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮದ ನಿಟ್ಟಿನಲ್ಲಿ ತಹಶೀಲ್ದಾರರ ಮುಂದಾಳ್ತನಲ್ಲಿ ಇದೇ 19 ತೆರಳ ನಾಡಿದ್ದು ಶನಿವಾರ ಬೆಳಿಗ್ಗೆ 10 ತಹಶೀಲ್ದಾರ್ ಮತ್ತೆ ಬೇರೆ ಬೇರೆ ಇಲಾಖೆನ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಅಯ್ಯಂಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಅಯ್ಯಂಗೇರಿ ಮತ್ತು ಸಣ್ಣ ಪುಲಿಕೊಟ್ಟು ಗ್ರಾಮದ ಅಯ್ಯಂಗೇರಿ ಅರಬ್ಬಿ ಶಾಲೆಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮನ ಅಂದೇ ಚೆಟ್ಟಿಮಾನಿ ಶಾದಿ ಮಹಲ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಕುಂದಚೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕುಂದಚೇರಿ ಸಿಂಗತ್ತೂರು ಚರಂಡೇಟಿ ಪದಕಲ್ಲು ಗ್ರಾಮಗಳ ಗ್ರಾಮಸ್ಥರು ಇದರ ಸದುಪಯೋಗ ಪಡ್ಕೊಳ್ಳಕತ್ತ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವರು ತಿಳಿಸಿದರು. ಹೊದ್ದೂರು ಫ್ರೆಂಡ್ಸ್ ಹಂಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಹೊದ್ದೂರು ಇವರ ಕೂಡುಕೂಟಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ನಿಟ್ಟಿನಲ್ಲಿ ಸುರನ ವರ್ಷದ ರಕ್ತದಾನ ಶಿಬಿರ ಮಾರ್ಚ್ 17 ತೆರಳು ನಾಳೆ ಬೆಳಿಗ್ಗೆ 9 ಮಧ್ಯಾಹ್ನ 1 ಮುಟ್ಟ ಮೂರ್ನಾಡು ಸಮುದಾಯ ಭವನದಲ್ಲಿ ನಡೆದಿದೆ. ವಿಕಲಚೇತನರ ಸಬಲೀಕರಣಕ್ಕಾಗಿ ಕೆಲಸ ಮಾಡುತ್ತಿರುವ ಸಮರ್ಥನಂ ಸಂಸ್ಥೆ ಬೆಂಗಳೂರು ಇವರ ವತಿಯಿಂದ ವಿಕಲಚೇತನರಿಗೆ ಇದೇ 19 ತೆರಳು ನಾಡಿದ್ದು ಶುಕ್ರವಾರ ಬೆಳಿಗ್ಗೆ 9 ಮೈಸೂರಿನ ಜೆಎಸ್ಎಸ್ ವಿಕಲಚೇತನರ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಉದ್ಯೋಗ ಮೇಳ ನಡೆದಿದೆ ಅಂತ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಯವರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ ಅಕಾಡೆಮಿ ಪ್ರಕಟಿಸಿದ ಅರೆಭಾಷೆ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೇ 20 ಐತವಾರ ಚಿಟ್ಟಳಿನ ಮೋದಿ ಭವನದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಕುಶಾಲಪ್ಪ ಗೌಡರ ಗಂಗಾವತರಣ ಭೀಷ್ಮೋದಯ, ಕುತ್ಯಾಳ ನಾಗಪ್ಪ ಗೌಡರ ಯಾಕೀ ಕತೆ ಹಿಂಗಾತ್, ಕಣಜಾಲ ಪೂವಯ್ಯ ಅವರ ಮುತ್ತುಮಣಿ, ಕುಂಜೆಟ್ಟಿ ಶಿವರಾಮಗೌಡರ ಬಲೀಂದ್ರನ ಸಂಧಿ, ಬಾರ್ಯಂಡ ಜೋಯಪ್ಪ ಅವರ ಚೆಂಚಿ, ಕೊಟ್ಟಕೇರಿಯನ ಲೀಲಾ ದಯಾನಂದ ಅವರ ಅಟ್ಟಿ ಪುಸ್ತಕಗ ಬಳಿಕೊಂಡಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ವತಿಯಿಂದ ಇದೇ 18 ತೆರಳು ಶುಕ್ರವಾರ ಬೆಳಿಗ್ಗೆ 10:30 ಮಧ್ಯಾಹ್ನ 2 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಹಂಗೆ ಯಾವುದೇ ಪದವಿ ಪಡ್ಕೊಂಡಿರುವ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಕೃತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ನಾಳೆ ಬ್ಯಾಳ ಚಪಲಾಕತಿಂಜ ಶ್ರೀ ಗುತ್ತಪ್ಪ ದೇವಡ ಕಲಾರ್ಚನಮ್ಮೆ ನಡಪ. ಕೊಡಗಿರ ಭಕ್ತ ಮಹಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಣ್ಣುಂದು ಭಕ್ತ ಜನ ಸಂಘದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಣಿತು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919.

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಪಿಂಗ ಕುಟುಂಬ ಕಲ್ಯಾಣ ಇಲಾಖೆ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ಕೂಡುಕೂಟತ್ ಕೋವಿಡ್ 19 ಪುರ್ತಕ ಕೊಂಡಬಪ್ಪನ ಟಿಲ್ 12 14 ಬಯತರ ಮಕ್ಕಕ್ಕೆ